ಪ್ರಸ್ತುತಿ ತಿಮ್ಮಪ್ಪ ಹೆಚ್ಚಗೌಡ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ರೀ, ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ ಎಐ ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಆದ್ರೆ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. ಎಲ್ಐಸಿಯ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. ಎಲ್ಐಸಿಯ ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ನಿಧನ ಸುದ್ದಿ. ಪೊನ್ನಂಪೇಟೆ ನಾಡು ಮತ್ತೂರು ಗ್ರಾಮದ ಕೊರಕುಟ್ಟಿರ ಪೂಣಚ್ಚ ಚಾಮಿ ಅಯ್ಯಂಗ 64ನೇ ಬೈತಲು ಇಂದು ಮರಣಪಟ್ಟಿದ್ದು. ಕೊರಕುಟ್ಟಿರ ಪೂಣಚ್ಚ ಚಾಮಿ ಅಯ್ಯಂಗಡ ಆಖೇರಿ ಕಾರ್ಯ ನಾಳೆ ಮಜ್ಜನ 1 ಗಂಟೆರ ಮೀದ ಮತ್ತೂರ್ಲೊಳ್ಳ ಅಯ್ಯಂಗಡ ಸ್ವಂತ ಮನೆಯಲ್ಲಿ ನಡಪಂದು ಒಕ್ಕ ಕಾರ್ಯ ಅರಚಿಟ್ಟಿತ್ತು. ಕುಶಾಲ್ ನಗರದ ವಾಸಂಜ ಮೂಲತ್ತು ಚೆಂಬೆಬಳೂರು ಗ್ರಾಮತ್ರ ಮಂಡೆಪಂಡ ಪೌತಿ ಗಣಪತಿ ಅಯ್ಯಂಗಡ ದಂಡನೆ ಮಾವ ಸರಸ್ವತಿ ಅಯ್ಯಂಗ ಇಂದು ವೈಪತ್ತು ಮರಣಪಟ್ಟಿತ್ತು. ಮಂಡೆಪಂಡ ಸರಸ್ವತಿ ಅಯ್ಯಂಗಡ ಚಾವು ಕೂಟೋ ಅಯ್ಯಂಗಡ ಸೋದರಿ ಕೂಡಿಗೆಲು ವಾಸವುಳ್ಳ ಅಜ್ಜಿಕುಟ್ಟಿರ ಲಕ್ಷ್ಮೀ ಸೋಮಯ್ಯ ಅಯ್ಯಂಗಡ ಮನೆಯಲ್ಲಿ ಆಖರಿ ಕಾರ್ಯ ನಾಳೆ ಪೊಲಕ 11 ಗಂಟೆಗೆ ಕುಶಾಲನಗರ ಕೊಡವ ಸಮಾಜ ಕ್ಯಾಕಳೊತ್ತು ನಡಪ. ನಿಧನ ಸುದ್ದಿ ಕೇಳಿದಿರಿ. ಆಕಾಶವಾಣಿ ಮಡಿಕೇರಿ ಸುದ್ದಿ ಜುಂಪಿ. ಪ್ರಾಯೋಜಕರು ಶ್ರೀ ಚಾಮುಂಡೇಶ್ವರಿ ಕಾಫಿ ಟ್ರೇಡರ್ಸ್ ಮದಿನಾಡು. ಮಾಲೀಕರು ಸಂಜಯ್ ಪಡ್ಪು. ಮೊಬೈಲ್ 8277712143. ಸುದ್ದಿ ಜೊಂಪೆ ಓದುತ್ತಿರುವವು ಮಜ್ಜೇಗೌಡನ ಪ್ರೇಮ ಪ್ರಕಾಶ್. ಜೊಂಪೆನ ವಿವರ ಗೌರವಾನ್ವಿತ ನ್ಯಾಯಮೂರ್ತಿ ಡಾ ಎಚ್ ಎಸ್ ನಾಗಮೋಹನ್ ದಾಸ್ ಅವರ ಏಕಸದಸ್ಯ ವಿಚಾರಣಾ ಆಯೋಗದ ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ವರ್ಗೀಕರಣಕ್ಕೆ ಸಂಬಂಧಪಟ್ಟಂಗೆ ಪರಿಶಿಷ್ಟ ಜಾತಿ ಕುಟುಂಬಗಳ ಸಮೀಕ್ಷೆ ನಡೆಸಿಕೆ ತೀರ್ಮಾನಿಸಲಾಗುತ್ತು. ಒಟ್ಟಾರೆ 3 ಹಂತಲಿ ಈ ಸಮೀಕ್ಷೆ ನಡೆದದೇತ ಸಮಾಜ ಕಲ್ಯಾಣ ಇಲಾಖೆನ ಉಪನಿರ್ದೇಶಕರು ಶೇಖರ್ ಔ ತಿಳಿಸಿಯಳೋ. ಈ ಹಂತದ ಸಮೀಕ್ಷೆನ May 5-17 ಮುಟ್ಟ ಜಿಲ್ಲಾಧಿಕಾರಿಗ ವೆಂಕಟರಾಜ ಅವರ ಮುಂದಾಲತ್ವಲ್ಲಿ ನಡೆದದೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರ ಕೂಡು ಕೂಟಂದ. ಶ್ರೀ ಆದಿ ಶಂಕರಾಚಾರ್ಯ ಜಯಂತಿ ಕಾರ್ಬಾರ್ May 2 ಹೊತ್ತಾರೆ 11 ಗಂಟೆಗೆ ಪ್ಯಾಟೆನ ಗಾಂಧಿ ಭವನದಲ್ಲಿ ನಡೆದಿದೆ. ಹಂಗೆ ಶ್ರೀ ಭಗೀರಥ ಜಯಂತಿ ಕಾರ್ಬಾರ್ May 4 ಹೊತ್ತಾರೆ 11 ಗಂಟೆಗೆ ಗಾಂಧಿ ಭವನದಲ್ಲಿ ನಡೆದಿದೆ. ಬೇರೆ ಬೇರೆ ಮುಖ್ಯಪಟ್ಟವು ಕೂಡಿಯಾಡುವೆ. ಗೌಡ ಇವ್ನಿಂಗ್ ಸ್ಟಾರ್ ಮರಗೋಡು ಇವರ ಕಡೆಯಿಂದ ನಾಳೆಯಿಂದ May 9 ಮುಟ್ಟ ಮರಗೋಡಿನ ಭಾರತೀಯ ಜೂನಿಯರ್ ಕಾಲೇಜಿನ ಆಟದ ಬಾಣೆಯಲ್ಲಿ ಗೌಡ ಕುಟುಂಬಗಳ ಸುರುಣ ವರ್ಷದ ಗೌಡ ಕ್ರಿಕೆಟ್ ಹಬ್ಬ ಏರ್ಪಾಡು ಆಗುಟ್ಟು 103 ತಂಡಗ ಆಡಿಕೆ ಹೆಸರನ್ನು ಕೊಟ್ಟೋಳೋ. ನಾಳೆ ಹೊತ್ತಾರೆ 9 ಗಂಟೆಗೆ ಕ್ರಿಕೆಟ್ ಹಬ್ಬಕ್ಕೆ ಚಾಲನೆ ಸಿಕ್ಕಿದೆ. ಮುತ್ತಂಡ ಕಪ್ ಹಾಕಿ ಪೈಪೋಟಿಲಿ ನಾಳೆ ಸೆಮಿಫೈನಲ್ ಆಟಕ್ಕೆ ಚಾಂದಂಡ, ಕೈಕೇರಿ ಕುಪ್ಪಂಡ, ನೆಲ್ಲ ಮಕ್ಕಳ, ಮಂಡೆಪಂಡ ಕುಟುಂಬದವು ಎಂಟ್ರಿ ಆಗೋಳತ್ತ ಗೊತ್ತಾಗುಟ್ಟು. ಪ್ರಾದೇಶಿಕ ಅಸಮತೋಲನ ಬಗೆಯಲ್ಲಿ ಪ್ರಾದೇಶಿಕ ಅಸಮತೋಲನ ನಿವಾರಣಾ ಉನ್ನತ ಅಧಿಕಾರ ಸಮಿತಿ ಸದಸ್ಯರು ಎಂಎಚ್ ಸೂರ್ಯನಾರಾಯಣ ಅವು ಹಂಗೆ ಸಂಬಂಧಪಟ್ಟ ಇಲಾಖಾ ಅಧಿಕಾರಿಗ ಮತ್ತೆ ಬೇರೆ ಬೇರೆ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳ ನಡುವೆ ಇಂದು ಚರ್ಚೆ ನಡೆಸಿದೋ. ಪ್ಯಾಟೆನ ಜಿಲ್ಲಾ ಪಂಚಾಯತ್ ಕೆಡಿಪಿ ಸಭಾವಾಡಿಲಿ ಇಂದು ನಡೆದ ಸಭೆಯಲ್ಲಿ ಪ್ರಾದೇಶಿಕ ಅಸಮತೋಲನ ಮರುಪರಿಶೀಲನೆಗೆ ಸಂಬಂಧಪಟ್ಟಂಗೆ ಮಾಹಿತಿ ಪಡೆದೋ. ಜಿಲ್ಲೆ ಜಿಲ್ಲೆಗಳ ನಡುವೆ ಶಿಕ್ಷಣ, ಆರೋಗ್ಯ, ಉದ್ಯೋಗ, ಸಾಮಾಜಿಕ ಹಂಗೆ ಆರ್ಥಿಕ ಪರಿಸ್ಥಿತಿ, ಕೃಷಿ, ಕೈಗಾರಿಕೆ ಬೇರೆ ಬೇರೆ ಅಸಮತೋಲನ ನಿವಾರಣೆ ಬಗ್ಗೆ ಮಾಹಿತಿ ಪಡೆದೋ. ಈ ಒತ್ತುಲಿ ಜಿಲ್ಲಾ ಪಂಚಾಯತ್ ಉಪ ಕಾರ್ಯದರ್ಶಿ, ಬಿಸಿಎಂ ಇಲಾಖೆ ಅಧಿಕಾರಿಗ ಹಂಗೆ ಬೇರೆ ಬೇರೆ ಮುಖ್ಯಪಟ್ಟವು ಹಾಜರಿದ್ದೋ. ಪ್ರಾದೇಶಿಕ ಸಾರಿಗೆ ಕಚೇರಿ ಸಭಾಬಾಡಿಲಿ April 29 ಮಧ್ಯಾಹ್ನ 3 ಗಂಟೆಗೆ ಸಾರಿಗೆ ಅದಾಲತ್ ನಡೆದಿದೆ. ಸಾರ್ವಜನಿಕರು ಸಾರಿಗೆ ಇಲಾಖೆನ ಕೆಲಸ ಕಾರ್ಯಗಳಿಗೆ ಸಂಬಂಧಪಟ್ಟಂಗೆ ತಮ್ಮ ತೊಂದರೆ ತಾಪತ್ರೆ ಇದ್ದರೆ ಪುಕಾರ್ಗಳನ್ನ ಸಲ್ಲಿಸಕ್ಕಂತ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗ ನಾಗರಾಜಾಚಾರ್ ಅವು ಕೇಳಿಕೊಂಡಳು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರ ಕೂಡು ಕೂಟಂದ. ಸಾಂಸ್ಕೃತಿಕ ನಾಯಕ ವಿಶ್ವಗುರು ಭಕ್ತಿ ಭಂಡಾರಿ ಬಸವ ಜಯಂತಿ ಕಾರ್ಬಾರ್ April 30 ಹೊತ್ತಾರೆ 11 ಗಂಟೆಗೆ ಪ್ಯಾಟೆನ ಗಾಂಧಿ ಭವನದಲ್ಲಿ ನಡೆದಿದೆ. ಬೇರೆ ಬೇರೆ ಮುಖ್ಯಪಟ್ಟವು ಕೂಡಿಯಾಡುವೆ. ಸಮರ್ಥ ಕನ್ನಡಿಗರು ಕೊಡಗು ಜಿಲ್ಲಾ ಘಟಕ ಮತ್ತು ಮುಂಬೈನ ಚಂದ್ರಶೇಖರ್ ರಾವ್ ಮೆಮೋರಿಯಲ್ ಟ್ರಸ್ಟ್ ಮುಂಬೈ ಇವರ ಕೂಡು ಕೂಟಂದ. May 3 ಶನಿವಾರ ಹೊತ್ತಾರೆ 10 ಗಂಟೆಗೆ ಮಡಿಕೇರಿನ ರೆಡ್ ಬ್ರಿಕ್ಸ್ ಸತ್ಕಾರ ಭವನದಲ್ಲಿ ರಾಜ್ಯ ಮಟ್ಟದ ಸಾಹಿತ್ಯ ಸಾಂಸ್ಕೃತಿಕ ಸಂಭ್ರಮ ಕಾರ್ಯಕ್ರಮ ನಡೆದದೇತ ಸಮರ್ಥ ಕನ್ನಡಿಗರು ಸಂಸ್ಥೆ ಕೊಡಗು ಜಿಲ್ಲಾ ಘಟಕದ ಪ್ರಧಾನ ಸಂಚಾಲಕಿ ಜಯಲಕ್ಷ್ಮಿ ಅವು ತಿಳಿಸಿಯಳು. ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆಯ 2019 ಬ್ಯಾಚಿನ 2025 ಘಟಿಕೋತ್ಸವ ಜಂಬರ ಏಪ್ರಿಲ್ 30 3 PM ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆನ ಕಾಲೇಜ್ ಕ್ಯಾಂಪಸ್ಲಿ ನಡೆದಿದೆ. ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಜಿಲ್ಲಾ ಘಟಕ, ಜಿಲ್ಲಾ ಕನ್ನಡ ಸಿರಿಸ್ನೇಹ ಬಳಗ ಕೂಡುಕೂಟಂದ 26 ಸಿರಿ ಕವಿಗೋಷ್ಠಿ ಕಾರ್ಬಾರ್ ಕುಶಾಲನಗರ ಮಹಾಲಕ್ಷ್ಮಿ ರೆಸಿಡೆನ್ಸಿ ಸಭಾಬಾಡಿಲ್ ನಡೆದತ್ತ ಗೊತ್ತಾಗುಟ್ಟು. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರ ಆತು. ಪ್ರಾಯೋಜಕರು ಶ್ರೀ ಚಾಮುಂಡೇಶ್ವರಿ ಕಾಫಿ ಟ್ರೇಡರ್ಸ್ ಮದೆನಾಡು, ಮಾಲೀಕರು ಸಂಜಯ್ ಪಡ್ಪು, ಮೊಬೈಲ್ 8277132143. ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್ ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಪಿಎನ್ಜಿ ಕ್ರಿಯೇಷನ್ ರ ಕಾಲತ್ರಕಳಿ ಕೊಡವ ಸಿನಿಮಾ ನಾಳೆ ಚಿನಿಯಾಚೆ ಅಮ್ಮತ್ತಿ ಕೊಡವ ಸಮಾಜತ್ ಪಲಕ ಪತ್ತರ ಮಜ್ಜನ ದಂಡರ ಪಿಂಜ ವೈಪತ 6 3 ಪ್ರದರ್ಶನ ಕಾಂಬ ಟಿಕೆಟ್ ಪ್ರದರ್ಶನ ಜಾಗತ್ಲೇ ಕಟ್ಟುವ ಬಾರಿ ಸಿನಿಮಾ ನೋಟಿ ಒತ್ತಾಸೆ ತಾರಿಯಿಂದ ಕಟ್ಟಂಡಿತ್ ಕಾಲತ್ರಕಳಿ ಸಿನಿಮಾ ತಂಡಕಾರ. ಭಾರತದ ಅತ್ಯುತ್ತಮ ಕಾಲೇಜುಗಳ ಪಟ್ಟಿಯಲ್ಲಿ ಸ್ಥಾನ ಪಡೆದಿರುವ ಕೊಡಗಿನ ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಒಂದಾದ ಕಾವೇರಿ ಕಾಲೇಜು ಗೋಣಿಕೊಪ್ಪಲು ಇಲ್ಲಿ 2025-26 ಸಾಲಿಗೆ ಬಿಎ, ಬಿಕಾಂ, ಬಿಎಸ್ಸಿ, ಬಿಬಿಎ ಹಾಗೂ ಬಿಸಿಎ ತರಗತಿಗಳಿಗೆ ಪ್ರವೇಶಾತಿ ಪ್ರಾರಂಭಗೊಂಡಿದೆ. ಉತ್ತಮ ಶೈಕ್ಷಣಿಕ ವಾತಾವರಣ, ನುರಿತ ಅಧ್ಯಾಪಕರು, ಸುಸಜ್ಜಿತ ಪ್ರಯೋಗಾಲಯ, ಗಣಕೀಕೃತ ಗ್ರಂಥಾಲಯ, ಕಂಪ್ಯೂಟರ್ ಹಾಗೂ ಲ್ಯಾಂಗ್ವೇಜ್ ಲ್ಯಾಬ್, ಒಳಾಂಗಣ ಕ್ರೀಡಾಂಗಣ, ಎನ್ಸಿಸಿ, ಎನ್ಎಸ್ಎಸ್, ರೋವರ್ಸ್ ಅಂಡ್ ರೇಂಜರ್ಸ್, ರೆಡ್ ಕ್ರಾಸ್, ಕ್ರೀಡೆ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹವಿದೆ. ಕುಟ್ಟ, ಕುಶಾಲನಗರ, ಸಿದ್ದಾಪುರ ಹಾಗೂ ಪಿರಿಯಾಪಟ್ಟಣ ಭಾಗದಿಂದ ಕಾಲೇಜು ಬಸ್ ಸೌಲಭ್ಯವಿದೆ. ಬಿಸಿಎ ಸಾಮಾನ್ಯ ವಿಭಾಗದಲ್ಲಿ ನೆಟ್ವರ್ಕ್ ಸೆಕ್ಯೂರಿಟಿ ಮತ್ತು ಫುಲ್ ಸ್ಟಾಕ್ ವೆಬ್ ಹಾಗೂ ಬಿಸಿಎ ವಿಶೇಷ ಆಯ್ಕೆಯಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಮಷಿನ್ ಲರ್ನಿಂಗ್ ಕೋರ್ಸ್ಗಳು ಲಭ್ಯವಿದೆ. ಬಿಎಸ್ಸಿಯಲ್ಲಿ ಕಂಪ್ಯೂಟರ್ ಸೈನ್ಸ್ ಕೋರ್ಸ್, ನುರಿತ ತರಬೇತುದಾರರಿಂದ ವಿವಿಧ ವೃತ್ತಿಗಳಿಗೆ ತರಬೇತಿ, ಕ್ಯಾಂಪಸ್ ಸೆಲೆಕ್ಷನ್ ಇದ್ದು ಈಗಾಗಲೇ ಹಲವು ವಿದ್ಯಾರ್ಥಿಗಳು ಪ್ರತಿಷ್ಠಿತ ಕಂಪನಿಗಳ ಉನ್ನತ ಹುದ್ದೆಗಳನ್ನು ಅಲಂಕರಿಸಿದ್ದಾರೆ. ಸೇನೆಗೆ ಸೇರಲಿಚ್ಛಿಸುವ ವಿದ್ಯಾರ್ಥಿಗಳಿಗೆ ತರಬೇತಿ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಕಾವೇರಿ ಕಾಲೇಜು ಗೋಣಿಕೊಪ್ಪಲು. ದೂರವಾಣಿ 08274247262, ಮೊಬೈಲ್ 9448005660. Admissions are open for the year 2025 and 26. Coorg Institute of PU College, Ponnampete, Kodagu. For PCMB, PCMC, EBAC, EBM, special scholarships, free ships and free concessions are available for state, district, school toppers, national and state level achievers in sports and other co-curricular activities. With best sports amenities, separate hostel for boys and girls and exclusive JEE, NEET, CET and NDA coaching. For more info, call 9611-55457. ಕೊಡವ ಒಕ್ಕಡೊಕ್ಕಡ ಕೇರ್ ಬಲಿ ನಮ್ಮ ಬಾಳೆಕುಟ್ಟಿನ ಕಪ್ ದಂಡಾಯಿರ್ತೆ ಇರೋ ತಂಜಿ ಮೇ 1 ದಂಡ ಪಿಂಜ 3 ಅರಮೇರಿ SMS ಸ್ಕೂಲ್ ಪರಂಬಲು ನಡ್ಪ ಕಳಿದ ಅಭಿಮಾನಿಯ ಏರಕಣಕಲ್ ಬಂತು ಈ ಕೇರ್ ಬಲಿ ನಮ್ಮ ಅಂದೋಡೆ ನಡ್ತೋಕ ಸಾಕಾರ ತರೋಣಂದು ಬಾಳೆಕುಟ್ಟಿನ ಒಕ್ಕಕಾರ ಕಟ್ಟಣಿತು. ಚೇನಂಬಾಣೆ ಬೇಂಗೂರು ಗ್ರಾಮದ ಕೂಡಕಂಡಿ ಐನ್ಮನೆಯಲ್ಲಿ ಇದೇ ಏಪ್ರಿಲ್ 26 ಶನಿವಾರ ಬೆಳಿಗ್ಗೆ 10 AM ಕುಲದೇವರಾದ ಶ್ರೀ ವೆಂಕಟರಮಣ ದೇವರ ಹರಿಸೇವೆ ನಡೆಯಲಿದ್ದು ಕುಟುಂಬಸ್ಥರು, ಊರಿನವರು, ನೆಂಟರಿಷ್ಟರು, ತವರು ಮನೆ ಹೆಣ್ಣು ಮಕ್ಕಳು ಆಗಮಿಸಿ ದೇವರ ಆಶೀರ್ವಾದ ಪಡೆದು ತೀರ್ಥ ಪ್ರಸಾದ ಸ್ವೀಕರಿಸುವಂತೆ ಕೂಡಕಂಡಿ ಕುಟುಂಬಸ್ಥರು ಕೇಳಿಕೊಂಡಿದ್ದಾರೆ. ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ. ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮವಾರಪೇಟೆ ಹಾಗೂ ಕುಶಾಲನಗರದಲ್ಲಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ಗಾಗಿ ಸಂಪರ್ಕಿಸಿ ಪವನ್ 9606016186. ನೆಕ್ಸಾ. ನೆಕ್ಸ್ಟ್ ಮಂತ್ ಮಗಂದು ಮದ್ವೆ, ಸೂಟ್ ಬ್ಲೇಸರ್ ಪರ್ಚೇಸ್ ಮಾಡೋಕೆ ಮೈಸೂರು ಅಥವಾ ಬೆಂಗಳೂರು ಹೋಗೋಣ ಅಲ್ವಾ? ಅಷ್ಟು ದೂರ ಯಾಕೆ? ವಿರಾಜ್ ಪೇಟೆಯ ರೇಮಂಡ್ ಶಾಪ್ ನಿಂದ ತಗೊಳ್ಳೋಣ. ಅಲ್ಲಿ ಎಲ್ಲಾ ಫಂಕ್ಷನ್ ಗಳಿಗೆ ಬೇಕಾದಂತಹ ರೆಡಿಮೇಡ್ ಡ್ರೆಸ್ ಫ್ಯಾಬ್ರಿಕ್ ಕೂಡ ಇದೆ. ನಮಗೆ ಬೇಕಾದ ಲೇಟೆಸ್ಟ್ ಡಿಸೈನ್ ನಲ್ಲಿ ಬ್ಲೇಸರ್ ಸೂಟ್ ಸ್ಟಿಚ್ ಕೂಡ ಮಾಡಿಕೊಡ್ತಾರೆ. ಅಲ್ಲದೆ ಕುಪ್ಯಾ ಫ್ಯಾಬ್ರಿಕ್ ಕೂಡ ಇದೆ. ದ ರೇಮಂಡ್ ಶಾಪ್ ನಿಯರ್ ಕೆನರಾ ಬ್ಯಾಂಕ್, ವಿರಾಜಪೇಟೆ. ವಿರಾಜಪೇಟೆಯ ಹ್ಯಾಪಿ ಶಾಪಿಂಗ್ ನಲ್ಲಿ ಜೆಂಟ್ಸ್, ಲೇಡೀಸ್, ಕಿಡ್ಸ್ ಗೆ ಬೇಕಾದ ಡ್ರೆಸ್ ಗಳು, ಮದುವೆ ಡ್ರೆಸ್ ಗಳು, ಬ್ಲೇಸರ್ಸ್, ಸೂಟ್ಸ್, ಅತ್ಯುತ್ತಮ ಕ್ವಾಲಿಟಿಯೊಂದಿಗೆ ಬಟ್ಟೆಗಳನ್ನು ಖರೀದಿಸಲು ಬನ್ನಿ ಹ್ಯಾಪಿ ಶಾಪಿಂಗ್, ವಿರಾಜಪೇಟೆ. ಪೊನ್ನಂಪೇಟೆ ಸಾಯಿಶಂಕರ್ ರಸ್ತೆಯಲ್ಲಿ ನೂತನವಾಗಿ ಶುಭಾರಂಭಗೊಂಡಿದೆ ಕೆವಿನ್ ಫ್ಯಾಮಿಲಿ ರೆಸ್ಟೋರೆಂಟ್ ಮತ್ತು ಬ್ಯಾಂಕೆಟ್ ಹಾಲ್. ಎಂಗೇಜ್ಮೆಂಟ್, ಮದುವೆ, ನಾಮಕರಣ, ಸಭೆ ಸಮಾರಂಭ ನಡೆಸಲು ಸೂಕ್ತ ವ್ಯವಸ್ಥೆಯೊಂದಿಗೆ ವಿಶಾಲವಾದ ಪಾರ್ಕಿಂಗ್ ಸ್ಥಳಾವಕಾಶ ಲಭ್ಯವಿದೆ. ಮಾಹಿತಿಗೆ ಸಂಪರ್ಕಿಸಿ 9148487371. ಮಡಿಕೇರಿಯ ಮೂಕಾಂಬಿಕಾ ಎಂಟರ್ಪ್ರೈಸಸ್ ನಲ್ಲಿ ಫೆಸ್ಟಿವಲ್ ಮೆಗಾ ಡಿಸ್ಕೌಂಟ್ ಸೇಲ್. ಎಲ್ಇಡಿ ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಗ್ಯಾಸ್ ಅಂಡ್ ಎಲೆಕ್ಟ್ರಿಕಲ್ ಗೀಸರ್, ಮೈಕ್ರೋ ಓವನ್ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಮೂಕಾಂಬಿಕಾ ಎಂಟರ್ಪ್ರೈಸಸ್, ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 2300018.